ವಿಜ್ಞಾನಿಗಳ ಜೊತೆಗೆ ಮಾತಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳುವಂತಹ ಒಂದು ಚರ್ಚೆ ಒಳಗ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ನಮ್ಮ ರೈತರಿಗೆ ತಲೆನೋವಾಗಿರುವಂತಹ ಸವಳು ಮಣ್ಣುಗಳ ಭೂಮಿಯನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸವಳಿನಿಂದ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ, ಬೆಳೆಯ ಉತ್ಪಾದನೆ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸವಳು ಮಣ್ಣು ಯಾಕಿರ್ತಾವ, ಅದರಿಂದ ಯಾಕೆ ಸವಳು ಮಣ್ಣು ಅಸ್ತಿತ್ವಕ್ಕೆ ಬರ್ತಾವೆ, ಮತ್ತ ಕಾರಣಗಳು ಏನದಾವ, ಅವುಗಳನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಿ ಮಣ್ಣಿನ ಆರೋಗ್ಯವನ್ನ ಸುಧಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯವನ್ನ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಕೇಂದ್ರದೊಳಗ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಸವಿತಾ ಬಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಸವಿತಾ ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ ಸರ್. ನಾವು ಸವಿತಾ ಬಿ ಅಂತ, ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ಕೃಷಿಯಲ್ಲಿ ಸವಳು ಮಣ್ಣಿನ ನಿರ್ವಹಣೆ, ಸವಳು ಮಣ್ಣು ತುಂಬಾ ಈ ಕಡೆ ಪ್ರದೇಶದಲ್ಲಿ ಇಂಡಿ ಸಿಂದಿಗೆ ಆಯ್ತು, ಬಿಜಾಪುರದಲ್ಲಿ ಆಯ್ತು, ಈ ಕಡೆ ಯಾಕಾಗುತ್ತೆ ಮತ್ತೆ ಅದು ಹೇಗೆ ನಿರ್ವಹಣೆ ಮಾಡಬೇಕು, ಅದರಿಂದ ಬೆಳೆ ನಾಶ ಎಷ್ಟಾಗ್ತಾ ಇದೆ, ಇಳುವರಿ ಕುಂಠಿತವಾಗ್ತಾ ಇದೆ, ಅದರ ಬಗ್ಗೆ ಇವತ್ತು ನಾನು ಹೇಳಲು ಬಯಸ್ತೀನಿ. ಕೃಷಿಯಲ್ಲಿ ಸವಳು ಮಣ್ಣಿನ ನಿರ್ವಹಣೆ, ಮಣ್ಣು ಅತ್ಯಗತ್ಯ ಸಂಪನ್ಮೂಲ ಮತ್ತು ನೈಸರ್ಗಿಕ ಪರಿಸರದ ಪ್ರಮುಖ ಭಾಗವಾಗಿದೆ. ನಿಮ್ಗೆಲ್ಲ ತಿಳಿದಿರೋದ ಮಣ್ಣು ರೈತರ ಕಣ್ಣು ಅಂತೀವಿ, ಅದನ್ನ ಚೆನ್ನಾಗಿ ಉಳಿಸಿದಲ್ಲಿ ಮಾತ್ರ ನಾವು ಮುಂದೆ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ವಹಿಸಬಹುದು, ಅವರು ಮುಂದೆ ಉತ್ಪಾದನೆ ಮಾಡಿ ಅವರು ಜೀವನ ಸಾಗಿಸಬಹುದು. ಆದರೆ ಇತ್ತೀಚಿನ ದಿನದಲ್ಲಿ ನೀರು ಯಥಾವಚ್ಚಾಗಿ ಬಳಸೋದ್ರಿಂದ ಸವಳು ಭೂಮಿ ಆಗ್ತಾ ಇದೆ. ರೈತರಿಗೆ ಗೊತ್ತೇ ಇಲ್ಲದು ಯಾಕಾಗ್ತಾ ಇದೆ ಸವಳು. ಎಲ್ಲರೂ ಹೇಳ್ತಾರೆ ನಮ್ಮ ಭೂಮಿ ಮೇಲ್ಗಡೆ ಎಲ್ಲ ಉಪ್ಪು ಪೆಲ್ಲ ಆಗಿದೆ ಮೇಡಮ್, ಏನಕ್ಕಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ನೀರು ಹಿತಾಮಿತ್ಯವಾಗಿ ಬಳಸ್ತಾ ಇಲ್ಲ, ಮತ್ತೆ ಸಾವಯವ ಗೊಬ್ಬರ ಹಾಕೊಳ್ಳೋದು ಎಲ್ಲ ಕಡಿಮೆ ಆಗಿದೆ ರೈತರ ಹತ್ರ. ದನಕರಗಳು ಕಡಿಮೆ ಆಗಿದೆ, ದನಕರ ಕಡಿಮೆ ಆದಲ್ಲಿ ಏನಾಗುತ್ತೆ, ತಿಪ್ಪೆ ಗೊಬ್ಬರ ಆಗಲಿ ಎರೆಹುಳ ಗೊಬ್ಬರ ಆಗಲಿ ಹಸಿರೆಲೆ ಗೊಬ್ಬರಗಳು ಎಲ್ಲ ಕಾಲಕ್ರಮ ಆಗಿ ಕಡಿಮೆ ಆಗಿದೆ. ಅದು ಆಗೋದ್ರಿಂದ ಏನಾಗಿದೆ, ಸೊ ಉಪ್ಪು ಜಾಸ್ತಿ ಆಗ್ತಾ ಇದೆ, ಉಪ್ಪು ನೀರನ್ನು ಬಳಸ್ತಾ ಇದ್ದಾರೆ ರೈತರು. ನೀರಿನಲ್ಲಿ ಉಪ್ಪಿನಂಶ ಇದೆ, ಮತ್ತೆ ಈ ಕಡೆ ಈ ಪ್ರದೇಶದಲ್ಲಿ ಮಳೆ ಕೂಡ ಕಡಿಮೆ ಇದೆ. ಅದಕ್ಕೋಸ್ಕರ ಇದು ಹೇಗೆ ಆಗುತ್ತೆ ಅನ್ನೋದು ಬಗ್ಗೆ ನಾವು ತಿಳ್ಕೊಳ್ಳೋದು. ಇದು ಸವಳು ಭೂಮಿ ಅಂದ್ರೆ ಸವಳು ಮತ್ತು ಕ್ಷಾರ, ಇದು ವಿಶ್ವದಲ್ಲೇ 210 ಮಿಲಿಯನ್ ಹೆಕ್ಟರ್ ನಷ್ಟು ಇದೆ. ಇದು ಇಲ್ಲಿಂದಲ್ಲ, ವಿಶ್ವದಲ್ಲಿ 210 ಮಿಲಿಯನ್ ಹೆಕ್ಟರ್ ನಷ್ಟು ಮಣ್ಣು ಸವಳು ಮತ್ತು ಕ್ಷಾರಯುಕ್ತವಾಗಿದೆ. ಭಾರತದಲ್ಲಿ 6.73 ಮಿಲಿಯನ್ ಹೆಕ್ಟರ್ ಅಷ್ಟು ಮಣ್ಣು ಸವಳು ಮತ್ತು ಕ್ಷಾರಯುಕ್ತ ಮಣ್ಣು ಆಗಿದೆ. ಅದರಲ್ಲಿ ಕೂಡ 3 ಮಿಲಿಯನ್ ಹೆಕ್ಟರ್ ಅಷ್ಟು ಮಣ್ಣು ಸವಳಾಗಿದೆ, ಮತ್ತೆ 3.8 ಮಿಲಿಯನ್ ಹೆಕ್ಟರ್ ಅಷ್ಟು ಮಣ್ಣು ಕ್ಷಾರಯುಕ್ತವಾಗಿದೆ. ಈ ತರ ನಾವು ನೋಡ್ತಾ ಹೋದಲ್ಲಿ ಆ ತರ ಮಣ್ಣು ಸವಳಾಗ್ತಾ ಇದೆ, ಕ್ಷಾರಯುಕ್ತವಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಈ ದಿಕ್ಕಿನಲ್ಲಿ ಈ ವರ್ಷದ ವಿಶ್ವ ಮಣ್ಣು ದಿನಾಚರಣೆ ಪ್ರತಿ ವರ್ಷನೂ ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ. ಈ ವರ್ಷದ ವಿಶ್ವ ಮಣ್ಣಿನ ದಿನ December 5, 2021 ಈ ಇದಕ್ಕೆ ವಿಷಯಕ್ಕೆ ಒತ್ತು ಕೊಟ್ಟಿತ್ತು ಗವರ್ಮೆಂಟ್ ಎಲ್ಲಾನು. ಮಣ್ಣು ಸವಳಾಗುವುದನ್ನು ನಿಲ್ಲಿಸೋಣ, ಮಣ್ಣಿನ ಉತ್ಪಾದಕತೆ ಹೆಚ್ಚಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಿದೀವಿ ನಾವು ಮೊನ್ನೆ December 5 ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ. ಸವಳು ಮಣ್ಣು ಹೇಗಾಗುತ್ತೆ, ಅದರಿಂದ ಪರಿಣಾಮಗಳೇನು, ಅದನ್ನ ನಿರ್ವಹಣೆ ಹೇಗೆ ಮಾಡೋದಂತ ರೈತರಿಗೆ ಕಾರ್ಯಕ್ರಮ ಅನ್ಕೊಂಡಿ ಅದು ಮಣ್ಣು ಸವಳಾಗುವುದನ್ನು ನಿಲ್ಲಿಸೋಣ, ಮಣ್ಣಿನ ಉತ್ಪಾದಕತೆ ಹೆಚ್ಚಿಸೋಣ ಎಂಬ ಘೋಷವಾಕ್ಯದೊಂದಿಗೆ ನಾವು ಆಚರಿಸಿದ್ದೇವೆ. ಈಗ ಸವಳು ಭೂಮಿ ಅಂದರೇನು? ರೈತರಿಗೆ ಸವಳು ಭೂಮಿ, ಇಲ್ಲಿ ಚೌಳುನು ಅಂತಾರೆ ರೈತರು, ಸವಳುನು ಅಂತಾರೆ, ಸವಳು ಭೂಮಿ ಮತ್ತೆ ಕರ್ಲು ಅಂತಾರೆ, ಕ್ಷಾರಯುಕ್ತ ಮಣ್ಣಿಗೆ ಕರ್ಲು ಕೂಡ ಅಂತಾರೆ. ಸವಳು ಆಗ್ತಾ ಆಗ್ತಾ ನೀವೇನಾದ್ರೂ ನಿರ್ವಹಣೆ ಮಾಡಿದ್ದೇ ಇದ್ದಲ್ಲಿ, ಅಂದ್ರೆ ಮಾಡ್ತಾನೆ ಇಲ್ಲ, ಅದಕ್ಕೆ ಲಕ್ಷಣೆ ಕೊಡ್ಲಿಲ್ಲ ಅಂದ್ರೆ ನಿಮ್ ಭೂಮಿ ಕ್ಷಾರ ಆಗುತ್ತೆ. ಒಂದ್ಸರಿ ಕ್ಷಾರ ಆಯ್ತಂದ್ರೆ ಕೈ ಕಟ್ಕೊಂಡೆ ಕೊಡ್ಬೇಕಾಗುತ್ತೆ, ಏನು ಆಹಾರ ಅದರಲ್ಲಿ ಬೆಳೆಯಕ್ಕಾಗೋದಿಲ್ಲ, ಬೆಳೆ ಬೆಳೆಯೋದಿಲ್ಲ ನಿಮ್ದು, ಅಲ್ಲಿ ಅಲ್ಲಿ ಬೆಳೆಯುತ್ತೆ. ಒಂದ್ ಕ್ವಿಂಟಲ್ ಪ್ರತಿ ಎಕರೆ ತೊಗರಿ ತೆಗಿತಿದ್ರೆ ನೀವು 1/4 ಕ್ವಿಂಟಲ್ ಆಗುತ್ತೆ, ಆಮೇಲೆ 20 ಕೆಜಿ ಹಂಗೆಲ್ಲ ಬಂದು ಭೂಮಿ ಸಂಪೂರ್ಣವಾಗಿ ನಾಶನೇ ಆಗುತ್ತೆ. ಅದಕ್ಕಾಗಿ ಸವಳು ಭೂಮಿ ಗಮನವಿಟ್ಟು ಕೇಳಿ. ಸವಳು ಭೂಮಿ ಎಂದರೆ ಸವಳು ಜಮೀನುಗಳು ಸಾಮಾನ್ಯವಾಗಿ ಸಾಕಷ್ಟು ಪ್ರಮಾಣದ ನೀರಿನಲ್ಲಿ ಕರಗುವ ಲವಣಗಳಿಂದ ಕೂಡಿರುತ್ತೆ. ಕರಗುವ ಲವಣಗಳು ಏನಂದ್ರೆ ಸುಣ್ಣ ಇರಬಹುದು, ಮೆಗ್ನೀಷಿಯಂ ಕ್ಲೋರೈಡ್ ಅಂತಾರೆ, ಸೋಡಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ಕ್ಲೋರೈಡ್, ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಇರುತ್ತೆ, ಇಲ್ಲಾಂದ್ರೆ ಸೋಡಿಯಂ ಬೈಕಾರ್ಬನೇಟ್ಸ್. ಇವೆಲ್ಲ ಅಂದ್ರೆ ಅಂದ್ರೆ ಕೆಮಿಕಲ್ಸ್ ಕೆಳಗಡೆ ಇರೋದು, ಲವಣಾಂಶಗಳು ಭೂಮಿ ಒಳಗಡೆ ನೀರಿನ ಜೊತೆಗೂ ಇದಾವೆ, ಭೂಮಿಯಲ್ಲಿನೂ ಇದೆ. ಅದಕ್ಕೆಲ್ಲ ಮುಖ್ಯ ಕಾರಣಗಳು ಇಲ್ಲಿದು ವಾತಾವರಣ ಅನ್ಕೋಬಹುದು, ಮಳೆ ಕಡಿಮೆ ಇದೆ ಹಾಗಾಗಿ ನೀರು ಜಾಸ್ತಿ ಇಲ್ಲ, ಹಾಗಾಗಿ ಏನಾದ್ರೂ ಲವಣಾಂಶಗಳು ಭೂಮಿ ಮೇಲೆ ಬಂದಾದ್ಮೇಲೆ ನೀರಿನಾಂಶ ಕಡಿಮೆ ಇದ್ದಾಗ ಏನಾಗುತ್ತೆ, ಮೇಲ್ಪದರಾಗಿ ಬಿಳಿ ಪದರಾಗುತ್ತೆ. ಸೊ ಹರಿದು ಹೋಗಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ ಹಾಗಾಗಿ ಮೂಲಭೂತವಾಗಿ ಈ ವಾತಾವರಣಕ್ಕೆ ಸೌಳು ಭೂಮಿ ಆಗ್ತಾ ಇದೆ. ಅದ್ರದ್ದು ಏನಪ್ಪ ಮಣ್ಣಿಂದು ಭೌತಿಕ ಗುಣ ಏನು, ನಾವು ಹೇಗೆ ಸೌಳು ಹೇಳ್ಬೋದು ಅಂದ್ರೆ, ನಮ್ದು ವೈಜ್ಞಾನಿಕವಾಗಿ ರಸಸಾರ ಪಿ ಎಚ್ ಅದರದ್ದು 8.5 ಅಂದ್ರೆ 8.5ಕ್ಕಿಂತ ಕಡಿಮೆ ಇದ್ರೆ, ಮತ್ತೆ ವಿದ್ಯುತ್ ವಾಹಕ ಅಂತೀವಿ ಇಸಿ ಏನಂತೀವಿ ನಾವು, ಅದು 4ಕ್ಕಿಂತ ಹೆಚ್ಚು ಇದ್ದಾಗೆ ನಾವು ಸೌಳು ಭೂಮಿಯಾಗಿದೆ ನಿಮ್ದು. ನಿಮ್ದು ಮಣ್ಣು ಪರೀಕ್ಷೆ ಫಲಿತಾಂಶ ಬಂದಾದ್ಮೇಲೆ ಈ ತರ ನಿಮ್ದು ಪಿ ಎಚ್ 8.5, ಇಸಿ ಏನಾದರೂ 4 ಇತ್ತಂದ್ರೆ ನೀವು ಅನ್ಕೊಳ್ಳಿ ನಮ್ದು ಭೂಮಿ ಸೌಳಾಗಿದೆ ಅಂತ. ಆತರ ಅದೇ ತರ ಕ್ಷಾರಯುಕ್ತನೋ ಜಾಸ್ತಿ ಇತ್ತಂದ್ರೆ, ನಿಮ್ದು ರಸಸಾರ 8.5ಕ್ಕಿಂತ ಜಾಸ್ತಿ ಇತ್ತಂದ್ರೆ ನಿಮ್ದು ಕ್ಷಾರಯುಕ್ತ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಇದು ಮಣ್ಣಿನ ಭೌತಿಕ ಗುಣಗಳ ಆಧಾರ ಮೇಲೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವ್ರು ನಿಮ್ಗೆ ಹೇಳ್ತಾರೆ ನಿಮ್ದು ಭೂಮಿ ಸೌಳಾಗಿದೆನಾ, ಏನು ಕ್ಷಾರಯುಕ್ತವಾಗಿದೆನಾ, ಸೌಳು ಕ್ಷಾರಯುಕ್ತವಾಗಿದೆ. ಮೂರು ವಿಭಾಗಗಳು ಮಾಡ್ತಾರೆ ಅದರಲ್ಲಿ, ಯಾವುದು ಮಣ್ಣು ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಮಣ್ಣಿಂದ ಈಗಿಂದ ಪ್ರೆಸೆಂಟ್ ಏನಿದೆ ಅಂತ, ರಸಸಾರ ಇಸಿ ಮತ್ತೆ ಸೋಡಿಯಂ ಕಂಟೆಂಟ್ ಅಂತ ಇರುತ್ತೆ, ಸೋಡಿಯಂ ಪ್ರಮಾಣದ ಮೇಲೆ ಅವರು ವಿಭಾಗಿಸ್ತಾರೆ ಮಣ್ಣನ್ನ, ಆತರ ಹೇಳ್ದು. ಆಮೇಲೆ ಮಣ್ಣಿನಲ್ಲಿ ಸೌಳಿನ ಸಮಸ್ಯೆ ಉಂಟಾಗಲು ಮುಖ್ಯ ಕಾರಣಗಳೇನೀಗ ಈಗ ತಿಳ್ಕೊಳೋದು. ಮಣ್ಣಿನಲ್ಲಿ ಸೌಳಿನ ಸಮಸ್ಯೆಗಳು ಮುಖ್ಯ ಉಂಟಾಗಲು ಏನಂತಂದ್ರೆ, ಇಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಾಗಿದೆ. ಬಿಜಾಪುರ ಆಯ್ತು, ಗುಲ್ಬರ್ಗಾ ಆಯ್ತು, ವಿಶೇಷವಾಗಿ ಉತ್ತರ ಕರ್ನಾಟಕ ಕಡಿಮೆ ಮಳೆ ಬೀಳುವ ಪ್ರದೇಶಗಳಾಗಿದ್ದು, ಮಣ್ಣಿನಲ್ಲಿ ಉತ್ಪತ್ತಿ ಆಗ್ತವೆ ಲವಣಗಳು ಮಣ್ಣಿನಿಂದ ಪೂರ್ತಿಯಾಗಿ ಬಸಿದು ಹೋಗಲ್ಲ. ಅದು ಬಸಿದು ಹೋಗದೇ ಇರೋದಲ್ಲಿ ಮಣ್ಣಿನ ಮೇಲ್ಪದರದಲ್ಲಿಯೇ ಉಳಿದು ಮಣ್ಣು ಸೌಳಾಗುತ್ತೆ. ಯಾಕಂದ್ರೆ ಮಳೆ ಕಡಿಮೆ ಇದೆ, ನೀರಿನಂಶ ಮೇಲೆ ಆವಿಯಾಗಿ ಹೋದ್ರೆ ಅದು ನೀರಿನ ಜೊತೆನು ಉಪ್ಪನು ಕೂಡ ಆವಿಯಾಗಿ ಹೋಗುತ್ತೆ, ಇಲ್ಲಾಂದ್ರೆ ಜಾಸ್ತಿ ಮಳೆ ಬಿತ್ತಂದ್ರೆ ಅದು ಬಸಿದು ಹೋಗುತ್ತೆ. ನೀವು ನೋಡಿರ್ಬೋದು ಸಿರ್ಸಿ ಕಡೆ ಆ ಕಡೆ ಎಲ್ಲ ಮಳೆ ಜಾಸ್ತಿ ಇದೆ. ವಿಶೇಷವಾಗಿ ಕಪ್ಪು ಭೂಮಿಯಲ್ಲಿ ಸೌಳು ನಾವು ನೋಡ್ತೀವಿ, ಅದೇ ಕೆಂಪು ಭೂಮಿ ಇದ್ರೆ ನೀವು ಅಲ್ಲಿ ಹುಳಿ ಮಣ್ಣನ್ನ ನೋಡ್ತೀವಿ. ಯಾಕೆ ಹುಳಿ ಮಣ್ಣು ಆ ಕಡೆ ನೋಡ್ತೀವಿ ಅಂತಂದ್ರೆ, ನೀರು ಮಳೆ ಜಾಸ್ತಿ ಇರೋದ್ರಿಂದ ಏನಾದ್ರೂ ಲವಣಾಂಶಗಳು, ಈಗ ಆಗಾಗಲೇ ಹೇಳಿದೆ ನಾನು, ಸುಣ್ಣ, ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಈ ತರದೆಲ್ಲ ಲವಣಾಂಶಗಳು ಕರಗಿ ನೀರಿನಲ್ಲಿ ಬಸಿದು ಹೋಗ್ತವೆ. ಬಸಿದು ಹೋಗೋದ್ರಿಂದ ಏನಾಗುತ್ತೆ, ಅಲ್ಲಿ ನಿಮ್ಗೆ ಹುಳಿ ಮಣ್ಣು ಕಾಣುತ್ತೆ. ಬಸಿದು ಹೋಗಿದ ಎಲ್ಲಾ ಲವಣಾಂಶಗಳು ಹರಿದಿ ಬಸದಿ ನೀರಲ್ಲಿ ಹೋಗ್ತವೆ, ಇಲ್ಲ ಕರಗಿ ಹೋಗ್ತವೆ. ಇಲ್ಲಿ ಮಳೆ ಕಡಿಮೆ ಇರೋದ್ರಿಂದ ನಮ್ಗೆ ಬಸಿದು ಹೋಗಕ್ಕೆ ಇಲ್ಲಿ ಅವಕಾಶ ಇಲ್ಲ ಲವಣಾಂಶ. ಅದರಿಂದ ಉಪ್ಪು ಮಣ್ಣಿನ ಮೇಲ್ಗಡೆ ಉಪ್ಪಿನಾಂಶ ಕಾಣ್ತಾ ಇದೆ. ಆ ಉಪ್ಪಿನಾಂಶದಿಂದ ಬೆಳೆಗಳು ಇಳುವರಿ ಆಯ್ತು, ಅದರದ್ದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎಲ್ಲದಕ್ಕ ಪ್ರತಿಕ್ರಿಯೆಗೂ ತೊಂದರೆ ಆಗ್ತಾ ಇದೆ. ಇನ್ನೊಂದು ಅಂತರ್ಜಲ ಜಲಪಾತಾಳಿ ಏನಂತೀವೋ ಅದು ಇಲ್ಲಿ ಏನಿರುತ್ತೆ, ಮೇಲ್ಭಾಗದಲ್ಲಿ ಇರುತ್ತೆ. ನೀರಿನ ಜಲಪಾತ ಮೇಲೆ ಇರುವ ಸನ್ನಿವೇಶ ನೋಡಬಹುದು ನೀವು. ನೀರಿನಲ್ಲಿ ಕರಗಿರುವ ಲವಣಗಳು ನೀರು ಆದ್ರೆ ಆವಿಯಾಗಿ ಕರಗು ಹೋಗ್ತಾ ಇಲ್ಲ, ಭೂಮಿಯ ಮೇಲ್ಭಾಗಕ್ಕೆ ಬಂದು ಶೇಖರಣೆಗೊಂಡ ಮಣ್ಣು ಸವಳಾಗುತ್ತೆ. ಇನ್ನೊಂದು ಈ ಕಡೆ ಎಲ್ಲ ನೀರಾವರಿ ಕೆನಲ್ ನೀರು ಬಿಡ್ತಾರೆ, ಜಾಸ್ತಿ ಹಿತಮಿತ ಇರಲಾರದೆ ನೀರು ಬಿಡೋದ್ರಿಂದ ಕೂಡ ನೀರಿನಲ್ಲಿ ಏನ್ ಲವಣಾಂಶಗಳು ಇರ್ತವೋ ಅದು ಕೂಡ ಭೂಮಿಗೆ ಸಂಗ್ರಹಣ ಆಗುತ್ತಾ ಹೋಗುತ್ತೆ. ನೀರಾವರಿ ಪ್ರದೇಶಗಳಲ್ಲಿ ಅತಿಯಾದ ನೀರಿನ ಬಳಕೆಯಿಂದ ಹಾಗೂ ಅಸಮರ್ಪಕ ಬಸುಗಾವಿಲೆ ವ್ಯವಸ್ಥೆ ಕೂಡ ಇರುವುದಿಲ್ಲ. ಹೊಲದಲ್ಲಿ ಬಸಿಗಾವಿಲು ನಿಮ್ದು ವ್ಯವಸ್ಥೆ ಇರಲಿಲ್ಲ ಅಂತಂದ್ರೆ, ಹಿತಮಿತವಾಗಿ ನೀರು ಬಳಸದೇ ಇದ್ದಲ್ಲಿ ನಿಮ್ದು ಮಣ್ಣು ಸೌಳಾಗುತ್ತೆ. ಹೆಚ್ಚು ಲವಣಾಂಶ ಹೊಂದಿರುವ, ಗಮನವಿಟ್ಟು ಕೇಳಬೇಕು, ಹೆಚ್ಚು ಲವಣಾಂಶ ಹೊಂದಿರುವ ಬಾವಿ ಕೊಳವೆ ಬಾವಿಗಳ ನೀರನ್ನು ನೀರಾವರಿಗಾಗಿ ಬಳಸಿದಾಗ ನಿಮ್ಮ ಭೂಮಿ ಸೌಳಾಗುತ್ತೆ. ನೀವು ಬಾವಿ ನೀರು ಚೆನ್ನಾಗಿತ್ತು ಹೇಳ್ತಾರೆ ರೈತರು, ಸಿಹಿನೇ ಇದೆ ಮೇಡಮ್ ಅಂದ್ರೂ ಸೌಳಾಗ್ತಾ ಇದೆ, ಆದ್ರೆ ಅದರಲ್ಲಿಂದ ಉಪ್ಪಿನಾಂಶ ನಾವು ಪರೀಕ್ಷೆ ಮಾಡಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಅದರದ್ದು ನೀರಿಂದು ಪಿ ಎಚ್ ಇದೆ, ಇಸಿ ಕೂಡ ಎಷ್ಟು, ಉಪ್ಪಿನಾಂಶ ಇದೆ, ಸೋಡಿಯಂ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಾದ್ಮೇಲೆ ಆ ನೀರನ್ನು ನೀವು ಕೃಷಿಗಾಗಿ, ನೀರಿಂದು ಕೂಡ ಪ್ರಮಾಣಗಳಿದಾವೆ, ಕೃಷಿಗೆ ಯೋಗ್ಯ ಇದೇನೋ, ದನಕರುಗಳಿಗೆ ಯೋಗ್ಯ ಇದೇನೋ, ಮನುಷ್ಯರಿಗೆ ಕುಡಿಯಕ್ಕೆ ಯೋಗ್ಯ ಇದೇನೋ, ಆತರ ಪ್ರಮಾಣವಾಗಿ ಇರುತ್ತೆ. ಅದು ಕೃಷಿಗೆ ಯೋಗ್ಯ ಇದೆ ನೀರಂತ ನೀವು ಪರೀಕ್ಷೆ ಮಾಡಿದಲ್ಲಿ ಗೊತ್ತಾದಲ್ಲಿ ನೀವು ಕೃಷಿಗೆ ಬಳಸಬಹುದು. ಆತರ ಈ ಮುಖ್ಯ ಕಾರಣಗಳು. ಮತ್ತು ಸಾಗುವಳಿಯಲ್ಲಿ ನೀವೇನಾದ್ರೂ ನೀವು ಬಿತ್ತನೆ ಟೈಮಲ್ಲಿ ಅನುಸರಿಸುವ ಕೆಲವು ದೋಷಯುಕ್ತ ಬೇಸಾಯ ಕ್ರಮಗಳು ಇರ್ತವೆ ರೈತ ಬಾಂಧವರಲ್ಲಿ. ಉದಾಹರಣೆಗೆ ಲವಣಾಂಶ ಜಾಸ್ತಿ ಇರುವ ಕೈಗಾರಿಕಾ ತ್ಯಾಜ್ಯ ನೀರನ್ನು ಸೂಕ್ತವಾಗಿ ಉಪಚರಿಸದೆ, ಅಂದ್ರೆ ಅದಕ್ಕೇನು ಟ್ರೀಟ್ಮೆಂಟೇ ಕೊಡೋದಿಲ್ಲ, ನೀರನ್ನು ಕೈಗಾರಿಕೆಯಿಂದ ಬರುತ್ತೆ, ಸೊ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅದು ಏನು ಟ್ರೀಟ್ಮೆಂಟ್ ಇಲ್ಲದೆ ಆ ನೀರನ್ನು ನೀವು ನಿಮ್ ಹೊಲಗಳಿಗೆ ಬಿಟ್ಟಾಗ ಸೌಳಾಗುತ್ತೆ. ಈ ಎಲ್ಲಾ ಮುಖ್ಯ ಕಾರಣಗಳಿಂದ ನಮ್ಗೆ ಇಲ್ಲಿ ಮಣ್ಣಿನಲ್ಲಿ ಸೌಳಾಗ್ತಾ ಇದೆ. ಈಗ ಸೌಳು ಮಣ್ಣಿನಿಂದ ಬೆಳೆಗಳಿಗೆ ಆಗುವ ದುಷ್ಪರಿಣಾಮಗಳು ಏನೇನು ತೊಂದರೆಗಳು ಆಗ್ತವೆ ಅಂತಂದ್ರೆ, ಬೆಳೆಗಳ ಬೆಳವಣಿಗೆಗೆ ಬೇಕಾಗುವ ಪೋಷಕಾಂಶಗಳು ಸಾಮರ್ಥ್ಯವು ಕುಂಠಿತವಾಗಿರುವುದರಿಂದ ಪೋಷಕಾಂಶಗಳ ಕೊರತೆಯು ಇಲ್ಲಿ ಬೆಳೆಗಳಿಗೆ ಕುಂಠಿತವಾಗುತ್ತೆ. ಬೆಳೆಗಳಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಇಲ್ಲಿ ಉಪ್ಪಿನಾಂಶ ಮಣ್ಣಿನಲ್ಲಿ ಇರೋದ್ರಿಂದ ಏನಾಗುತ್ತೆ, ಲವಣಾಂಶಗಳು ಬೇರಿನ ಮುಖಾಂತರ ಬೆಳೆಗಳು ತಗೊಳಕ್ ಆಗ್ಲಾರ್ದೆ ನೀರೇ ಬೆಳೆಗಳಿಂದ ಭೂಮಿಗೆ ಬರುತ್ತೆ. ಸೊ ಹಾಗಾಗಿ ಬೆಳೆಗಳಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ. ನೀರಿನ ಅಂಶ ಕಡಿಮೆ ಆದ ತಕ್ಷಣ ಅದು ದ್ಯುತಿಸಲಂಶ್ಲೇಷಣೆ ಕ್ರಿಯೆ ಆಗಿರ್ಬೋದು, ಆಹಾರ ಉತ್ಪಾದನೆ ಆಗಿರ್ಬೋದು ಬೆಳೆಗಳಲ್ಲಿ, ಅದು ಕೂಡ ಕುಂಠಿತವಾಗುತ್ತೆ. ಸೊ ಹಾಗಾಗಿ ಒಳ್ಳೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಉತ್ತಮವಾದ ನಮ್ದು ಇಳುವರಿನೂ ತೆಗೆಯಕ್ ಕೂಡ ಕಷ್ಟ ಆಗುತ್ತೆ. ಮಣ್ಣಿನ ಅಧಿಕ ಉಪ್ಪು ಇರುವುದರಿಂದ ಬೆಳೆಗಳು ಸೊರಗಿದಂತಾಗುತ್ತೆ, ಎಲೆಗಳು ಸೊರಗಿದಂಗ ಆಗುತ್ತೆ, ಒಣಗದಂಗ ಆಗುತ್ತೆ, ಮತ್ತೆ ಉದುರುವಿಕೆ ಜಾಸ್ತಿ ಆಗುತ್ತೆ. ಎಲೆಗಳು ಲವಣಾಂಶಗಳು, ನೀವು ಉಪ್ಪಿನ ನೀರು ಕುಡಿದ್ರೆ ಹೇಗಾಗುತ್ತೋ ನಮ್ದು ದೇಹ, ಹಾಗೆ ಕೂಡ ಬೆಳೆಗಳು ನೀರಿನ ಮುಖಾಂತರ ಅದ್ರ ಮುಖಾಂತರ ಹೀರ್ಕೊಂಡಾಗ ಅದು ಜಾಸ್ತಿ ಉಪ್ಪಾದಾಗ ಅದರದ್ದು ಅಂದ್ರೆ ಸಸ್ಯಗಳಲ್ಲಿ ಶರೀರ ಸಸ್ಯ ಶರೀರದಲ್ಲಿ ಆದ್ರೆ ಅದು ಕೂಡ ಒಣಗಿ ಸೊರಗಿದಂತಾಗುತ್ತೆ, ಉದುರುವಿಕೆವಾಗುತ್ತೆ. ಮತ್ತೆ ಎಲ್ಲಾ ಲಘು ಪೋಷಕಾಂಶಗಳನ್ನು, ಈಗ ಲಘು ಪೋಷಕಾಂಶಗಳು ಮುಖ್ಯವಾಗಿ ಕಬ್ಬಿಣ ಸತು ಇದು ಎಲ್ಲ ಒಂದು ಪಿಎಚ್ ಅಲ್ಲಿ ಅದು ಬೆಳೆಗಳಿಗೆ ಸಿಗುತ್ತೆ. ನಮ್ದು ಇದು ಸವಳು ಭೂಮಿ ಆದ್ರೆ ಪಿಎಚ್ ಏನಾಗುತ್ತೆ 8.5ಕ್ಕಿಂತ ಹೆಚ್ಚೇ ಇರುತ್ತೆ. ಸೊ ಆವಾಗಿದ್ದಾಗ ಏನಾಗುತ್ತೆ, ಅವೆಲ್ಲ ಲಘು ಪೋಷಕಾಂಶಗಳು ಸಿಗೋದಿಲ್ಲ, ಲಭ್ಯ ಅಂದ್ರೆ ಬೆಳೆಗಳಿಗೆ ಹೀರ್ಕೊಳ್ಳೋದು ಅದು ಇರೋದಿಲ್ಲ. ಅವೆಲ್ಲ ಇದು ಕ್ಲೋರೈಡ್ ಇಂದ ಜೊತೆಗೆ ಪ್ರೆಸಿಪಿಟೇಷನ್ ಅಂತೀವಿ ನಾವು, ಅದ್ರ ಜೊತೆ ಮಿಕ್ಸ್ ಆಗಿರುತ್ತೆ. ಸೊ ಯಾವುದು ಲಘು ಪೋಷಕಾಂಶಗಳು ಸಿಗೋದಿಲ್ಲ. ಆದ ಕಾರಣಕ್ಕೆ ಈ ಕಡೆ ಇಂಡಿಯಲ್ಲಿ ಸಿಂದಗಿಯಲ್ಲಿ ಭಾಗದಲ್ಲಿ ನಿಂಬೆಗೆ ನೋಡಿ ನೀವು ಸತುವಿನ ಕೊರತೆ ಬಹಳ ಇದೆ. ಯಾಕಿದೆ ಅಂದ್ರೆ ಭೂಮಿನೇ ಕೂಡ ಸವಳಿದೆ, ಮತ್ತೆ ಇಲ್ಲಿ ಎಲ್ಲಾ ಲಘು ಪೋಷಕಾಂಶಗಳು ದೊರೆಯೋದಿಲ್ಲ. ಕಬ್ಬಿಣ ಇದೆ ಇಲ್ಲಿ ಕೊರತೆ, ಸತುವಿದೆ ಇಲ್ಲಿ ಕೊರತೆ. ಯಾವುದೇ ಬೆಳೆ ತಗೊಳ್ಳಿ ನೀವು, ದಾಳಿಂಬೆ ತಗೊಳ್ಳಿ, ನಿಂಬೆ ತಗೊಳ್ಳಿ, ದ್ರಾಕ್ಷಿ ತಗೊಳ್ಳಿ, ಕಬ್ಬು, ಎಲ್ಲಾದ್ರಲ್ಲೂ ನೀವು ನೋಡ್ತೀರಾ ಕಬ್ಬಿಣ ಮತ್ತು ಸತುವಿನ ಕೊರತೆ ಈ ಪ್ರದೇಶದಲ್ಲಿ ಬಹಳ ಇದೆ. ಯಾಕಂದ್ರೆ ಭೂಮಿ ನಿಮ್ದು ಸವಳಾಗಿದೆ, ಸವಳಾಗೋದ್ರಿಂದ ಲಘು ಪೋಷಕಾಂಶಗಳು ಕೊರತೆ ಇಲ್ಲಿದೆ. ಹಾಗಾಗಿ ಮಾಲಿಬ್ಡನ್ ಒಂದನ್ನು ಬಿಟ್ಟು 17 ಇದಾವೆ ಸಾರಜನಕ, ರಂಜಕ, ಲಘು ಪೋಷಕಾಂಶಗಳು ಎಲ್ಲಾನು, ಮಾಲಿಬ್ಡನಮ್, ಬೋರಾನ್ ಎಲ್ಲಾನು ಕುಡಿದ್ರು ಅದು ಒಂದು ಬಿಟ್ಟು ಎಲ್ಲಾ ಸಸ್ಯ ಪೋಷಕ ಕೊರತೆ ಕಾಣಿಸುತ್ತೆ. ಮಾಲಿಬ್ಡನಮ್ 8.5 9 ಅಲ್ಲೂ ಸಿಗುತ್ತೆ, ಅದು ಒಂದು. ಬಟ್ ಅಷ್ಟು ಪ್ರಮಾಣದಲ್ಲಿ ಅದು ನಮ್ಗೆ ಸಸ್ಯಕ್ಕೆ ಬೇಕಾಗಿಲ್ಲ, ಮೈನರ್ ಕ್ವಾಂಟಿಟಿಯಲ್ಲಿ ಬೇಕು, ಅಷ್ಟೊಂದೇನ್ ಬೇಕಾಗಿಲ್ಲ. ಸೊ ಮಾಲಿಬ್ಡನಮ್ 16 ನೀವು ಕಳ್ಕೊತಾ ಇದೀವಿ ನಾವು, ಒಂದನ್ನೇ ಇದು ಮಾಡ್ತಾ ಇದೀವಿ. ಹಾಗಾಗಿ ಸವಳಾಗೋದ್ರಿಂದ ತಪ್ಪಿಸಬಹುದು. ಮತ್ತೆ ಉಪಯುಕ್ತವಾದ ಸೂಕ್ಷ್ಮ ಜೀವನ ಚಟುವಟಿಕೆಗಳು ಕುಂಠಿತವಾಗುತ್ತೆ. ಬ್ಯಾಕ್ಟೀರಿಯಾ ಆಗ್ಲಿ, ಫಂಜೆ ಆಗ್ಲಿ, ಸೂಕ್ಷ್ಮಾಣು ಜೀವಿಗಳು ಏನಿದವೋ ಪಿಎಚ್ 7, ಫಂಜೆ ಆದ್ರೆ 5 ಎಲ್ಲ ಇರಬೇಕು ಅದಕ್ಕೆ. ಈ ತರ ನಿಮ್ದು 8.5 ಇದ್ರೆ ಅಲ್ಲಿ ಉತ್ತಮವಾದ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕುಂಠಿತವಾಗೋದ್ರಿಂದ ರೋಗ ಮತ್ತೆ ಕೀಟ ಬಾಧೆಗಳು ಜಾಸ್ತಿ ಬರುತ್ತೆ ಈ ತರ. ಆಮೇಲೆ ಜಾಸ್ತಿ ಉಪ್ಪಿನಾಂಶನೇ ಬೇರು ಮುಖಾಂತರ ನೀವು ಬೆಳೆಗಳಿಗೆ ತಗೊಂಡಾದಲ್ಲಿ ಎಲೆ ತುದಿಯಲ್ಲಿ ಸುಟ್ಟಂತಾಗುತ್ತೆ, ಫುಲ್ ಕೆಂಪು ಬಣ್ಣದ ತರ ಸುಟ್ಟಂತಾಗುತ್ತೆ, ಏನೋ ಆಗಿದೆ ಸುಟ್ಟಂತಾಗಿರುತ್ತೆ. ಆ ತರ ನೋಡಿದಾಗ ನೀವು ಸವಳಾಗ್ತಾ ಇದೆ ನಮ್ ಭೂಮಿ, ಇಳುವರಿನೂ ಕಮ್ಮಿ ಆಗ್ತಿದೆ ಅಂತ ತಿಳ್ಕೊಬಹುದು. ಇಲ್ಲಿವರೆಗೂ ಸವಳು ಮಣ್ಣು ಅಂದ್ರೆ ಏನು, ಮತ್ತೆ ಅದಕ್ಕೆ ಮುಖ್ಯ ಕಾರಣಗಳೇನು, ಮತ್ತೆ ಅದರಿಂದ ಬೆಳೆಗಳಿಗೆ ಏನು ದುಷ್ಪರಿಣಾಮಗಳು ನೋಡಿದ್ರಿ, ಈಗ ಅದರದ್ದು ನಿರ್ವಹಣೆ ಹೇಗ್ ಮಾಡಬೇಕು ಅಂತ. ಅದರದ್ದು ಮಣ್ಣು ನಿರ್ವಹಣೆ ಕ್ರಮಗಳು ಒಂದಿದೆ, ಮಣ್ಣಿಗೆ ನಾವು ಹೇಗೆ ಸವಳು ಕಡಿಮೆ ಮಾಡೋದು ಒಂದು, ಇನ್ನೊಂದು ಬೆಳೆ ನಿರ್ವಹಣೆ, ಮತ್ತೆ ಇನ್ನೊಂದು ನೀರಿನ ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ. 4 ಹಂತಗಳಲ್ಲಿ ಇದನ್ನ ನಾವು ವಿಭಾಗಿಸಿದ್ದೇವೆ. ಮಣ್ಣಿಗೆ ಫಸ್ಟ್ ನಿರ್ವಹಣೆ ಮಾಡಬೇಕು ಸವಳಾದ್ರೆ, ಆಮೇಲೆ ಬೆಳೆಗಳಿಗೆ ಏನೇನ್ ಮಾಡಬೇಕು ಅದು ನಿರ್ವಹಣೆ ಮಾಡಬೇಕು, ಮತ್ತೆ ನೀರಿನ ಮುಖಾಂತರ ಏನಾದ್ರೂ ಮಾಡೋದಿತ್ತಂದ್ರೆ ಅದು ಮಾಡಬೇಕು, ಮತ್ತೆ ಇನ್ನೊಂದು ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ನೀವು ಅದನ್ನ ಜಾಸ್ತಿ ಹಾಕಬೇಕು, ಎಷ್ಟು ಹಾಕಿ ನಿಮ್ ಸವಳು ಭೂಮಿಯಲ್ಲಿ ಬೆಳೆಗಳನ್ನ ಬೆಳೆಕೊಳ್ಳೋದು ಇದರದ್ದು ಉದ್ದೇಶ. ಮಣ್ಣು ನಿರ್ವಹಣೆ, ಮೊದಲನೇದಾಗಿ ಮಣ್ಣು ನಿರ್ವಹಣೆ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋದು. ನಾನು ಈಗಾಗ ಮಣ್ಣು ಪರೀಕ್ಷೆ ಮಾಡಿಸಿ ಈ ಸಮಸ್ಯೆ ತೀವ್ರತೆಯನ್ನು ತಿಳಿಯಬೇಕು. ನಾನು ಈಗಾಗಲೇ ಹೇಳಿದೆ, ಮಣ್ಣಿನ ರಸಸಾರ ಏನ್ ಪಿಎಚ್ ಅಂತ ಹೇಳ್ತೀವಿ 8.5, ಅದಕ್ಕಿಂತ ಜಾಸ್ತಿ ಕಡಿಮೆ ಇದ್ರೆ ಸವಳೆ ಇರುತ್ತೆ, ಹೆಚ್ಚಿದ್ರೆ ಕ್ಷಾರ ಇರುತ್ತೆ. ಸೊ ನೀವು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಾದ್ಮೇಲೆ ನಿಮ್ಮ ಭೂಮಿ ಸವಳಿದೆ ಕ್ಷಾರ ಇದೇನೋ ಅಥವಾ ಸವಳು ಕ್ಷಾರ ಹಂತದಲ್ಲಿ ಇದೆ ಅಂತ ತಿಳ್ಕೊಂಡಿ ಮಣ್ಣು ನಿರ್ವಹಣೆ ಮಾಡಬೇಕು. ಮುಖ್ಯವಾಗಿ ಇದು ಮಾಡಾದ್ಮೇಲೆ ಅದ್ರ ಮೇಲೆ ತೀವ್ರತೆ ತಿಳಿದಾದ್ಮೇಲೆ ಬಸಿಗಾವಲಿಗಳು ಹಾಕೋಬೇಕು. ಬಸಿಗಾವಲಿ ಹಾಕೋದ್ರಿಂದ ಏನಾಗುತ್ತೆ, ನಿಮ್ದು ಉಪ್ಪಿನಾಂಶ ಮಣ್ಣಿನಲ್ಲಿರೋದು ಉಪ್ಪಿನಾಂಶ ನೀರಿನ ಮೇಲೆ ಬಂದಾದ್ಮೇಲೆ ಅದನ್ನ ತೆಗೆದು ಹಾಕ್ಬೇಕು. ಬಸಿಗಾವಲಿಗಳು ಮಾಡ್ತಾರೆ, ಚಿಕ್ಕ ಚಿಕ್ಕ ಬಸಿಗಾವಲಿಗಳು ಮಾಡೋದ್ರಿಂದ ಭೂಮಿಯಲ್ಲಿರುವ ಹೆಚ್ಚಿನ ಲವಣಗಳನ್ನು ಬಸಿಗಾವಲಿಗಳ ಮುಖಾಂತರ ಹೊರಗೆ ಹಾಕುವುದರಿಂದ ಸವಳು ಭೂಮಿಯನ್ನು ಸುಧಾರಿಸಬಹುದು. ಬಸಿಗಾವಿಲು ಅಂತಾರೆ ರೈತರು, ಮಳೆ ಜೂನ್ ಅಲ್ಲಿ ಆತರ ಚಿಕ್ ಚಿಕ್ ಮಡಿಗಳು ಮಾಡ್ತಾರೆ, ಮಳೆ ನೀರ್ ನಿಲ್ಲಿಸ್ತಾರೆ. ಇಲ್ಲ ಚೆನ್ನಾಗಿರೋದು ನೀರು, ಅವ್ರ ಹತ್ರ ಸವಳಿನ ನೀರಿಲ್ಲ, ಚೆನ್ನಾಗಿರೋ ಉತ್ತಮವಾದ ನೀರ್ ಇದ್ರೆ ಅದು ಕೂಡ ಹೊಲದಲ್ಲಿ ನೀವು ಅದು ಮಡಿಯಲ್ಲಿ ಹಾಕಿ ಅದನ್ನ ನೀರ್ ಹಾಗೆ ಬಿಟ್ಟದಲ್ಲಿ ಏನಾಗುತ್ತೆ, ಲವಣಾಂಶಗಳು ಮೇಲೆ ಬಂದು ಪದರ ಮಣ್ಣಿನ ಪದರ ಮೇಲೆ ಬಿಳಿದ್ ಬರುತ್ತೆ. ಆಮೇಲೆ ನೀವು ಅದನ್ನ ಜಾಸ್ತಿ ನೀರ್ ಬಿಟ್ಟು ಹರಿದು ಹೋಗಕ್ಕೆ ಅವಕಾಶ ಮಾಡ್ಬೇಕು. ಅವಾಗ ನಿಮ್ದು ಸವಳ ಭೂಮಿ ಕಮ್ಮಿ ಆಗುತ್ತೆ. ಜಮೀನನ್ನು ಸರಿಯಾದ ತೇವಾಂಶದಲ್ಲಿ ಉಳುಮೆ ಮಾಡುವುದು. ಮಣ್ಣು ಜಾಸ್ತಿ ಹಸಿ ಇದ್ರೆ, ಜಾಸ್ತಿ ಮಳೆ ಬಂದ ದಿನದಲ್ಲಿ ಉಳುಮೆ ಮಾಡಿದ್ರೆ ಕ್ಲಾಡ್ ಕ್ಲಾಡ್ ಅಂತೀವಿ ಅಂದ್ರೆ ಗಂಟು ಗಂಟ ಹೆಂಟೆ ಹೆಂಟೆ ಆಗುತ್ತೆ. ಹಾಗಾಗಿ ಅವಾಗ ಕೂಡ ನಮ್ಗೆ ಚೆನ್ನಾಗಿ ಉಪ್ಪಿನ ಅಂಶ ಏನಿರುತ್ತೋ ಕರು ಹೋಗೋದಿಲ್ಲ. ಜಮೀನಿನಲ್ಲಿ ಬದಿಗಾವಲಿಗಳನ್ನು ಹಾಕಿ ಅವುಗಳನ್ನು ಅಡ್ಡ ಗಟ್ಟುವಂತೆ ಮಳೆ ನೀರು ಜಮೀನಿನಲ್ಲಿ ಇಂಗಿ ಸವಳು ಬಸಿಯಲು ನೀರವಾಗುತ್ತೆ. ಇದು ಏನಂದ್ರೆ ಜಮೀನಿನಲ್ಲಿ ಬದುಗಳು ಹಾಕೋದ್ರಿಂದ ಏನಾಗುತ್ತೆ, ನಿಂತ ನೀರು ಅಲ್ಲೇ ನಿಂತ್ಕೊಂಡಿ ಏನಾದ್ರೂ ಲವಣಾಂಶ ಉಪ್ಪಿನಾಂಶ ಇತ್ತಂದ್ರೆ ಅದು ಅಲ್ಲೇ ಬಸಿದು ಅಂದ್ರೆ ಇಂಗಿ ಸವಳು ಬಸಿಯಲು ನೆರವಾಗುತ್ತೆ. ಬದಿಗಳು ಹಾಕೋಬೇಕು ನಿಮ್ದು ಹೊಲದಲ್ಲಿ ಬದುಗಳು ಹಾಕೋದ್ರಿಂದ. ಮತ್ತೆ ಭಾರವಾದ ಕೃಷಿ ಯಂತ್ರಗಳು ಉಪಯೋಗಿಸಬಾರ್ದಂತ, ಭಾರವಾದ ಟ್ರ್ಯಾಕ್ಟರ್ ಆಯ್ತು ಅದೆಲ್ಲ ಮಾಡೋದ್ರಿಂದ ಭೂಮಿ ಕಾಂಪ್ಯಾಕ್ಟ್ ಆಗುತ್ತೆ. ತುಂಬಾ ಕಾಂಪ್ಯಾಕ್ಟ್ ಆದಾಗ್ನು ಲವಣಾಂಶಗಳು ಏನಾಗುತ್ತೆ ಕರಗಲಾರದೆ ಅಲ್ಲೇ ಉಳಿಯಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರ ಭಾರವಾದ ಕೃಷಿ ಯಂತ್ರಗಳನ್ನು ಬಳಸಬಾರದು. ಇವೆಲ್ಲ ಮಣ್ಣು ನಿರ್ವಹಣೆ ಕ್ರಮಗಳು. ಈಗ ಬೆಳೆ ನಿರ್ವಹಣೆ ಹೇಗ್ ಮಾಡಬೇಕು ಸವಳು ಭೂಮಿಯಲ್ಲಿ ಅಂತಂದ್ರೆ, ಸವಳು ಜಮೀನಿನಲ್ಲಿ ಸುಧಾರಣಿಸಿದ ಮೊದಲನೇ ವರ್ಷದಲ್ಲಿ ಹಸಿರೆಲೆ ಗೊಬ್ಬರಗಳು ಹಾಕ್ಬೇಕಂತ ಹೇಳ್ತೀವಿ. ಬೆಳೆಗಳು ಹಸಿರೆಲೆ ಗೊಬ್ಬರಗಳು ಏನ್ ಮಾಡ್ತಾವ ಅಂತಂದ್ರೆ, ಹಸಿರೆಲೆ ಗೊಬ್ಬರಗಳು ಈಗ ದೇಂಚೆ ಆಗ್ಲಿ, ಚೌಳಿಕೆ ಆಗ್ಲಿ, ಅಲಸಂದಿ ಆಗ್ಲಿ, ಇವೆಲ್ಲ ದ್ವಿದಳ ಧಾನ್ಯಗಳು, ವಿಶೇಷವಾಗಿ ದ್ವಿದಳ ಧಾನ್ಯಗಳು ಏನ್ ಮಾಡ್ತಾವ ಅದರಲ್ಲಿ ಗಂಟು ಸಾರಜನಕನು ಫಿಕ್ಸೇಷನ್ ಆಗುತ್ತೆ, ಅದು ಹುಳಿ ಬಿಡುತ್ತೆ ಮಣ್ಣಿನಲ್ಲಿ. ನಮ್ಗೇನಾಗಿದೆ ಉಪ್ಪಾಗಿದೆ, ಹುಳಿ ಬಿಡೋದ್ರಿಂದ ಅದು ಮಣ್ಣು ಲವಣಾಂಶ ಕರಗಿ ಹೋಗುತ್ತೆ. ಹಾಗಾಗಿ ಹುಳಿ ಈ ತರದ ತಿಪ್ಪೆ ಗೊಬ್ಬರದಲ್ಲೂ ನೀವು ಹಾಕಿದ್ರು, ಎರೆಹುಳ ಗೊಬ್ಬರ ಹಸಿರೆಲೆ ಗೊಬ್ಬರ ಹಾಕೋದ್ರಿಂದನು ಅದು ಎಲ್ಲಾನು ಭೂಮಿಯಲ್ಲಿ ಬೆರೆತು ಹುಳಿ ಬಿಡ್ತಾವ, ಆಸಿಡ್ ಬಿಡ್ತಾವ. ಆಸಿಡ್ ಬಿಟ್ಟಾದ್ಮೇಲೆ ಅದು ನಿಮ್ದು ಸ್ವಲ್ಪ ಉಪ್ಪಿನಾಂಶ ಏನು ಮಣ್ಣಿನಲ್ಲಿ ಇರುತ್ತೋ ಅದು ಕರಗಿ ಹೋಗಕ್ಕೆ ಸಹಾಯ ಮಾಡುತ್ತೆ. ಈ ತರ ಹಸಿರೆಲೆ ಬೆಳೆಗಳು ಮತ್ತು ಮಣ್ಣಿನ ಸವಳಿನ ಪ್ರಮಾಣವನ್ನು ತಿಳಿದುಕೊಂಡು ಅದಕ್ಕೆ ಸೂಕ್ತವಾದ ಬೆಳೆ ತಳೆಗಳು ಬೆಳಿಬೇಕು. ಸವಳಿನ ಪ್ರಮಾಣ ಒಂದೊಂದು ಬೆಳೆಗಳು ಹೇಗಿರ್ತವೆ, ಸವಳಿದ್ರು ಕೂಡ ನಾನು ಚೆನ್ನಾಗಿ ಬೆಳೆದಿ ಅಂದ್ರೆ ರೆಸಿಸ್ಟೆಂಟ್ ನಾನು ಬೆಳೆದಿ ಚೆನ್ನಾಗಿ ಇಳುವರಿ ಕೊಡ್ತೀನಿ ಅಂತ ಇರ್ತವೆ. ಆತರ ಕೃಷಿ ಬೆಳೆಗಳಾದ ಈ ಕಡೆ ಜೋಳ ಆಗ್ಲಿ, ಹತ್ತಿ ಆಗ್ಲಿ, ಗೋಧಿ, ಭತ್ತ, ರಾಗಿ ಇವೆಲ್ಲ ಸವಳು ಮತ್ತೆ ಕ್ಷಾರಯುಕ್ತ ಭೂಮಿಯಲ್ಲಿ ಬೆಳೆಯುವ ಲವಣ ನಿರೋಧಕ ಬೆಳೆಗಳು ಅಂತೀವಿ ಇವಕ್ಕೆಲ್ಲ. ವಿಷಯ ಇವಕ್ಕೆ ಹೆಸರು ಏನಿಟ್ಟಿದಾರೆ ಅಂದ್ರೆ ಲವಣ ನಿರೋಧಕ. ಈ ಯಾವುದೇ ಲವಣ ಇದ್ರು, ಹೆಚ್ಚಿನ ಲವಣ ಇದ್ರು ನಾನು ಅಲ್ಲಿ ಬೆಳಿತೀನಿ, ಬೆಳೆದು ಇಳುವರಿ ಕೊಡ್ತೀನಿ ಅಂತ. ಆತರ ಕೃಷಿ ಬೆಳೆಗಳಲ್ಲಿ ಜೋಳ, ರಾಗಿ, ಜೋಳ, ಹತ್ತಿ, ಭತ್ತ, ಗೋಧಿ ಇತ್ಯಾದಿಗಳು. ತೋಟಗಾರಿಕೆ ಬೆಳೆಗಳು ಚಿಕ್ಕು ಇರ್ಬೋದು ನಿಮ್ದು, ಬಾರೆ ಇರ್ಬೋದು, ದಾಳಿಂಬೆ, ದ್ರಾಕ್ಷಿ, ನೇರಳೆ, ಇವು ಕೂಡ ಸವಳು ಮಣ್ಣಿನಲ್ಲಿ ಬೆಳೀತಾರೆ. ತರಕಾರಿಗಳಾದ ಎಲೆಕೋಸು, ಹೂಕೋಸು, ಉಳ್ಳಾಗಡ್ಡಿ, ಟೊಮ್ಯಾಟೊ, ಕುಂಬಳಕಾಯಿ, ಕ್ಯಾರೆಟ್, ಇವು ಕೂಡ ಸವಳು ಭೂಮಿಯಲ್ಲಿ ಬೆಳೀತವೆ. ಮತ್ತೆ ಲವಣ ನಿರೋಧಕ ಸೌದೆ ಹಾಗೂ ಮರ ಅಂದ್ರೆ ಮರಗಳು ಬೆಳಿಬಹುದು. ಜಾಲಿ ಆಗ್ಲಿ, ಬಳ್ಳಾರಿ ಜಾಗ್ಲಿ, ಬೇವಿನ ಗಿಡ, ನೀಲ್ಗಿರಿ ಇವೆಲ್ಲ, ತೆಂಗು, ಬಿಳಿ ಜಾಲಿ ಏನ ಇರುತ್ತೆ ಸಿ, ಆ ತರದೆಲ್ಲಾನು ನೀವು ಲವಣ ನಿರೋಧಕ ಸೌದೆ ಮತ್ತು ಮರಗಳು, ಈ ತರದ ಬೆಳೆ ಬೆಳೆದಲ್ಲಿ ನೀವು ಬೆಳೆ ನಿರ್ವಹಣೆ ಕೂಡ ಸವಳು ಮಣ್ಣಿನಲ್ಲಿ ಮಾಡಬಹುದು. ಇನ್ನೊಂದು ನೀರಾವರಿ ನಿರ್ವಹಣೆ. ಈಗ ಮಣ್ಣಿಂದಾಯ್ತು, ಬೆಳೆದಾಯ್ತು, ಈಗ ನೀರಾವರಿ ನಿರ್ವಹಣೆ ಹೇಗ್ ಮಾಡೋದಂತ, ನೀರೇ ಉಪ್ಪಿದ್ರೆ ಬೆಳೆಗಳಿಗೆ ಹೇಗ್ ಬಳಸಬೇಕು, ಮತ್ತೆ ಮಣ್ಣಿನಲ್ಲಿ ಸವಳಿದೆ ಆಲ್ರೆಡಿ, ಮತ್ತೆ ನೀವು ನೀರು ಉಪ್ಪು ನೀರನ್ನು ಹಾಯಿಸಿದಾಗ ಜಾಸ್ತಿ ಸವಳೆ ಆಗ್ತಾ ಹೋಗುತ್ತೆ. ಅವಾಗ ಬಸಿಗಾವಿಲು ವ್ಯವಸ್ಥೆ ಇದ್ದಾಗ ಬಿಟ್ಟು ಬಿಟ್ಟು ನೀರು ಹಾಯಿಸೋದ್ರಿಂದ ನಿಮ್ದು ಬಸಿಗಾವಿಲೆ ಮಾಡೋದ್ರಿಂದ ನೀರಿನ ನಿರ್ವಹಣೆ ಮಾಡಬಹುದು. ಇನ್ನೊಂದು ಸವಳು ಭೂಮಿಯಲ್ಲಿ ಹನಿ ಮತ್ತು ತುಂತುರು ನೀರಾವರಿ ವಿಧಾನಗಳು ಅಳವಡಿಸಿದ್ದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು. ನಿಮ್ದು ಹರಿಗಾವಿಲು ನೀರಿನಿಂದ ಸವಳು ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಹನಿ ಮತ್ತು ತುಂತುರು ಸ್ಪ್ರಿಂಕ್ಲರ್ ಏನಂತೀವೋ ಅದರಿಂದ ಮಾಡಿದಲ್ಲಿ ನೀರಿಂದು ಪ್ರಮಾಣ ಕೂಡ ಕಡಿಮೆ ಆಗುತ್ತೆ, ಮತ್ತೆ ನಿಮ್ ಭೂಮಿ ಮುಂಬರೋ ದಿನಗಳಲ್ಲಿ ಸವಳಾಗೋದನ್ನ ಕಡಿಮೆ ಆಗುತ್ತೆ. ಜಮೀನಿನಲ್ಲಿ ಬದುಗಳು ಹಾಕಿ ಅವುಗಳನ್ನು ಅಡ್ಡುಗಟ್ಟೋದ್ರಿಂದ ಮಳೆ ನೀರು ಜಮೀನಿನಲ್ಲಿ ಇಂಗಿ ಸವಳೇನಾಗುತ್ತೆ ಬಸಿಯಲು ನೀರವಾಗುತ್ತೆ. ಇವೆಲ್ಲ ನೀವು ನೀರಿನ ನಿರ್ವಹಣೆ ಮಾಡಬೇಕು. ಮುಖ್ಯವಾಗಿ ಹನಿ ನೀರಾವರಿ ಮತ್ತೆ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋದ್ರಿಂದನೇ, ನೀವು ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋದ್ರಿಂದ ಸವಳು ಭೂಮಿ ಆಗೋದನ್ನ ಕಡಿಮೆ ಮಾಡಬಹುದು. ಮತ್ತೆ ಈಗ ಪೋಷಕಾಂಶಗಳು, ನಾವು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಪೋಷಕಾಂಶಗಳು ಸವಳು ಭೂಮಿಗೆ ಅಂದ್ರೆ, ಶಿಫಾರಸು ಮಾಡಿರ್ತಾರೆ ಈಗ ಅದರಿಂದ 25% ಹೆಚ್ಚಿನ ಸಾರಜನಕ ರಂಜಕ ಗೊಬ್ಬರವನ್ನು ಒದಗಿಸಬಹುದು. 25% ಈಗ 100 kg ಹೇಳದಲ್ಲಿ ನೀವು 125 ಹಾಕ್ಬೇಕು ಆತರ ಸವಳು ಭೂಮಿಗೆ. ನಿಮ್ದು ಭೂಮಿ ಸವಳು ಕ್ಷಾರಯುಕ್ತ ಆಗಿದೆ ಅಂತಂದ್ರೆ, ಯಾಕಂದ್ರೆ ನಿಮ್ದು ಲಭ್ಯವಿರುವ ಪೋಷಕಾಂಶ 50 ಇದ್ದಲ್ಲಿ ನಿಮ್ದು ಸವಳು ಭೂಮಿಯಲ್ಲಿ 75 ಬೇಕಾಗಿರುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ಬೆಳೆಗಳು ಉತ್ತಮವಾದ ಇಳುವರಿ ತೆಗೆಯಕ್ಕೆ ನೇರವಾಗುತ್ತೆ. ಮತ್ತೆ ಆಮ್ಲಕರ ರಾಸಾಯನಿಕ ಗೊಬ್ಬರಗಳು, ಏನು ಆಸಿಡ್ ಫರ್ಟಿಲೈಸರ್ಸ್ ಏನಂತೀವೋ ಗೊಬ್ಬರಗಳು, ಅವು ಅಮೋನಿಯಂ ಸಲ್ಫೇಟ್ ಇರ್ಬೋದು, ಸಲ್ಫೇಟ್ ಆಫ್ ಪೊಟ್ಯಾಶ್ ಇರ್ಬೋದು, ಕಬ್ಬಿಣ ಸಲ್ಫೇಟು, ಸತುವಿನ ಸಲ್ಫೇಟು, ಸಲ್ಫೇಟ್ ಅಂತ ಏನು ಗೊಬ್ಬರಗಳ ಜೊತೆ ಇರುತ್ತೋ ಅವೆಲ್ಲ ಆಸಿಡ್ ಫರ್ಟಿಲೈಸರ್ ಅಂತೀವಿ, ಆಸಿಡ್ ರಸಗೊಬ್ಬರಗಳು. ಆಮ್ಲಕರ ರಾಸಾಯನಿಕ ಗೊಬ್ಬರಗಳಾಗಿರ್ತವೆ ಇವೆಲ್ಲ. ಇದು ಬಳಸಿದಲ್ಲಿ ನಿಮ್ದು ಭೂಮಿ ಸವಳಾಗೋದನ್ನು ತಪ್ಪಿಸಬಹುದು, ಸವಳಾದಲ್ಲೂ ಉಪಯೋಗಿಸಬಹುದು. ಇವು ಆಸಿಡ್ ಅದರ ಭೂಮಿಯಲ್ಲಿ ಅಂದ್ರೆ ಹುಳಿ ಬಿಟ್ಟು ಲವಣಾಂಶಗಳು ಏನು ಉಪ್ಪಿನಾಂಶ ಏನಿರುತ್ತೋ ನೀರಿನ ಮುಖಾಂತರ ಹರಿದೋಗುತ್ತೆ. ಮತ್ತೆ ಸತ್ತಿವು ಕಬ್ಬಿಣವನ್ನು ಅಗತ್ಯವಾಗಿ ಒದಗಿಸಬಹುದು. ಇದು ಯಾಕಂದ್ರೆ ಸವಳು ಭೂಮಿಯಲ್ಲಿ ಇದರದ್ದು ಲಭ್ಯತೆ ಕಡಿಮೆ ಇರುತ್ತೆ, ಯಾಕಂದ್ರೆ ರಸಸಾರ 8.5ಕ್ಕಿಂತ ಹೆಚ್ಚು ಇರುತ್ತೆ. ವಿದ್ಯುತ್ ವಾಹಕನು ಅದು ಇಸಿ ಏನಂತೀವೋ ಅದು ಕೂಡ 4 ಜಾಸ್ತಿನೇ ಇರುತ್ತೆ. ಸೊ ಆ ಕಂಡೀಷನ್ ಅಲ್ಲಿ ಅಂದ್ರೆ ಸ್ಥಿತಿಯಲ್ಲಿ ಲಘು ಪೋಷಕಾಂಶಗಳು ಕಬ್ಬಿಣ ಮತ್ತು ಸತು ಭೂಮಿ ಬೆಳೆಗಳಿಗೆ ದೊರಕೋದಿಲ್ಲ. ಹಾಗಾಗಿ ಸತು ಮತ್ತು ಕಬ್ಬಿಣ ಅಗತ್ಯವಾಗಿ ಒದಗಿಸಬೇಕು. ಹಸಿರಿಲೆ ಗೊಬ್ಬರ ಅಥವಾ ಯಾವುದೇ ಸಾವಯವ ಗೊಬ್ಬರಗಳನ್ನು ಹಾಕೋದ್ರಿಂದ, ಸಾವಯವ ಗೊಬ್ಬರ ಅಂದ್ರೆ ಕಾಂಪೋಸ್ಟ್ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು, ನಿಮ್ದು ತಿಪ್ಪೆ ಗೊಬ್ಬರ ಆಗಿರ್ಬೋದು, ಇವೆಲ್ಲ ಹಾಕೋದ್ರಿಂದ ಸವಳನ್ನು ಕಡಿಮೆ ಮಾಡಬಹುದು. ಆ ಹಸಿರೆಲೆ ಗೊಬ್ಬರಗಳು ನಿಮ್ದು ಸೆಣಬಾಗಿರ್ಬೋದು, ಹೆಸರು, ಉದ್ದು, ತುಗ್ರೆ ಮೆಂತೆ ಆಗಿರ್ಬೋದು, ದೇಂಚ, ಚೌಳಿಕೈ, ಹಲಸಂದಿ ಇತ್ಯಾದಿ, ಇವುಗಳನ್ನು ಹೊಲದಲ್ಲಿ ಬೆಳೆದು ಹೂ ಬಿಡುವ ಹಂತದಲ್ಲಿ ಅಂದ್ರೆ 35-40 ಮುಂಚಿತವಾಗಿ, ಹೂವಿಗೆ ಬಿಟ್ಟ ಮುಂಚಿತವಾಗಿ ಅದನ್ನ ನಾವು ಭೂಮಿಗೆ ರೋಟೋವೇಟರ್ ಹೊಡೆದಿ ಇಲ್ಲಾಂದ್ರೆ ಅದು ಭೂಮಿಗೆ ಬೆರೆಸಬೇಕು. ಬೆರೆಸಾದ್ಮೇಲೆ ನಿಮ್ದು ಈಗ ಅಂದ್ರೆ ಏಪ್ರಿಲ್ ಲಾಸ್ಟ್ ವೀಕ್ ಇಲ್ಲಾಂದ್ರೆ ಮೇ ತಿಂಗಳಲ್ಲಿ ನೀವು ಬಿತ್ತನೆ ಮಾಡಿದ್ರೆ, ಜೂನ್ 15 ನಂತರ ನೀವು ತೊಗರಿ ಬಿತ್ತಬೇಕಾಗಿತ್ತಂದ್ರೆ 45 ದಿನ ನಂತರ ಅದನ್ನ ಭೂಮಿಗೆ ಬೆರೆಸಿ ನೀವು ಮುಂದಿನ ಕ್ರಮ ತಗೊಂಡ್ರೆ ಅವಾಗ ನಿಮ್ದು ಸೌಳು ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಈ ತರ ಮತ್ತೆ ಇದು ಕಟಾವು ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಬೆಳೆಗಳಿಗೆ ಪೋಷಕಾಂಶಗಳ ಜೊತೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕೃತಿಗಳಲ್ಲಿ ಇದು ಸಹಾಯವಾಗುತ್ತೆ. ಅದಕ್ಕಾಗಿ ಹಸಿರೆಲೆ ಗೊಬ್ಬರಗಳು ಬೆಳೆಸಬೇಕು, ಮತ್ತೆ ಆಮ್ಲಕರ ರಾಸಾಯನಿಕ ಗೊಬ್ಬರಗಳು ಬಳಸಬೇಕು, ಸತು ಮತ್ತೆ ಕಬ್ಬಿಣ ರಸಗೊಬ್ಬರಗಳು ಬಳಸೋದ್ರಿಂದ, ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ನಿಮ್ದು ಸವಳು ಭೂಮಿಯನ್ನು ಕಡಿಮೆ ಮಾಡಬಹುದು. ಸವಿತಾ ಅವರು, ಯಾರಾದರೂ ತಮ್ಮ ಜೊತೆಗೆ ಮಾತಾಡಿ ಈ ವಿಷಯದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ನಂದು ಮೊಬೈಲ್ ನಂಬರ್ ತಗೊಳ್ಳಿ, 8650944765. ಆತ್ಮೀಯರೇ, ಡಾಕ್ಟರ್ ಸವಿತಾ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8650944765 ಈ ನಂಬರ್ ಅನ್ನ ತಾವು ಕಚೇರಿಯ ಸಮಯದೊಳಗೆ ಸಂಪರ್ಕ ಮಾಡಬಹುದು. ಒಳ್ಳೇದು ಡಾಕ್ಟರ್ ಸವಿತಾ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಲೆನೋವಾಗಿರುವಂತಹ ಈ ಸವಳು ಭೂಮಿಗಳನ್ನ ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಯಾಕೆ ಆಗ್ತದೆ ಸವಳು, ಅದು ಬಹಳ ಮುಖ್ಯದ ಕಾರಣ ತಿಳ್ಕೋಬೇಕು. ಅದರ ನಂತರ ನಾವು ಅದನ್ನ ಪರಿಹಾರ ಮಾಡುವುದಕ್ಕೆ ನಮ್ಮ ಕಡೆ ಒಂದು ಉಪಾಯಗಳು ಹೊಳೆದೇ ಹೊಳಿತಾವ, ಮತ್ತು ತಾವು ಸಾಕಷ್ಟು ಉಪಾಯಗಳನ್ನು ಕೂಡ ಹೇಳಿದ್ದೀರಿ. ಅಂತಹ ಉಪಾಯಗಳನ್ನು ಬಳಸಿ ಅವರು ತಮ್ಮ ಸವಳು ಜಮೀನುಗಳನ್ನು ಸುಧಾರಣೆ ಮಾಡಿಕೊಳ್ತಾರ ಅಂತ ಹೇಳಿ ಭಾವಿಸ್ತೀವಿ. ಇಲ್ಲಿ ತನಕ ತಾವು ಸಂವಾದ ಮಾಡಿದ್ದಕ್ಕೆ ನಮ್ಮ ರೈತರ ಜೊತೆಗೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ರೈತ ಬಾಂಧವರಿಗೆ, ನಿಮಗೂ ಕೂಡ ಧನ್ಯವಾದಗಳು ಸರ್. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಇಂಡಿಯಾ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಸವಿತಾ ಬಿ ಅವರಿಂದ ಸವಳು ಮಣ್ಣಿನ ಭೂಮಿಯ ನಿರ್ವಹಣೆ ಕುರಿತು ಮಾತುಕತೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಡೊಳ್ಳಿನ ಪದಗಳು. ನಿಡುನಿಯ ಅಡಿಯಪ್ಪ ಅಲಿಯಾಬಾದ್ ಮತ್ತು ತಂಡದವರಿಂದ. ಎಷ್ಟೋ ಯೌನಿ ತಿರಗಿ ಹುಟ್ಟಿ ಬಂದೋ ಧರಣಿಗೆ, ಎಷ್ಟೋ ಯೌನಿ ತಿರಗಿ ಹುಟ್ಟಿದ ಗೋಳ ಹೆಂಡರ ಮಕ್ಕಳ ಇದು ಮುಗಿಯದ ಗೋಳ, ಕಷ್ಟ ಕಡದ ಬಾರೋ ಬೈಲಿಗೆ ಎಷ್ಟೋ ಯವಲಿ ತಿರಗಿ ಹುಟ್ಟಿ ಬಂದೋ ಧರಣಿಗೆ, ಎಷ್ಟೋ ಯವಲಿ ತಿರಗಿ ಹುಟ್ಟಿ ಬಂದೋ ಧರಣಿಗೆ ಮಾನವ ಜನ್ಮ ವೈಬೆಳಾಳಿಗೆ ಒತ್ತಿನ ಉಪ ಮಾನವ ಜನ್ಮ ವೈಬೆಳಾಳಿಗೆ ಎಂಬುದು ನಾಶ ಮಾಡ್ತದ ಬಿಳ್ಬೇಡ ಮರವಿಗೆ ಗುಣ ನೋಡಿ ಗುರುವಿನ ಮಾಡಿಕೊ ಕೇಳಬೇಡ ಯಾರಿಗೆ ಆಸೆ ಎಂಬುದು ನಾಶ ಮಾಡ್ತದ ಬಿಳ್ಬೇಡ ಮರವಿಗೆ ಗುಣ ನೋಡಿ ಗುರುವಿನ ಮಾಡಿಕೊ ಕೇಳಬೇಡ ಯಾರಿಗೆ ಗುರುವಿನ ಭಕ್ತಿ ನಿನಗ ಸಿಗುತ್ತದ ಮುಕ್ತಿ ಮಾಡ ಗುರುವಿನ ಭಕ್ತಿ ನಿನಗ ಸಿಗುತ್ತದ ಮುಕ್ತಿ ತನು ಮನ ಅರ್ಪಿಸಿ ಗುರುವಿಗೆ ಎಷ್ಟೋ ಯವಲಿತಿರಾಗಿ ಹುಟ್ಟಿ ಬಂದೋದರನಿಗೆ ಒತ್ತಿ ನಾನು ಮಾನವ ಜನ್ಮ ವೈಬೆಳಾಳಿಗೆ ಒತ್ತಿ ನಂತ ಮಾನವ ಜನ್ಮ ವೈಬೆಳಾಳಿಗೆ ಎಷ್ಟು ನಂಬಿಗೆ ಓಮದ ಕಂಬಳಿ ಹಗಲಿಗೊತ್ತ ಸೀತಾಳ ಬಿಂದಿಗೆ